ಆತ್ಮೀಯರೇ, ನಿಮ್ಮ ಬಾನುಲಿಯಲ್ಲಿ ಕೊಂಚ ಮೋಜು ಕೊಂಚ ಮಸ್ತಿಯೊಂದಿಗೆ ಬುದ್ಧಿಗೆ ಚುರುಕು ಮುಟ್ಟಿಸುವ ನವನವೀನ ಆಟ ಆಟ ಹುಡುಗಾಟ ಪ್ರತಿ ತಿಂಗಳ ಎರಡನೇ ಶುಕ್ರವಾರದಂದು ಸಂಜೆ 5 ಗಂಟೆಗೆ ನೇರ ಪ್ರಸಾರದಲ್ಲಿ ನಿಮ್ಮ ನೆಚ್ಚಿನ ಹೊಸಪೇಟೆ FM ಕೇಂದ್ರದಿಂದ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು 2211100 ಅಥವಾ 2000093, STD ಕ್ರಮಾಂಕ 08394. ತಪ್ಪದೇ ಕೇಳಿ ಭಾಗವಹಿಸಿ. ನೇರ ಫೋನಿನ್ ಆಟ ಹುಡುಕಾಟ. ಹುಲಕುಂದದ ಕಸ್ತೂರಿವ ಮೂಷಣ್ಣವರ್ ಮತ್ತು ಸಂಗಡಿಗರಿಂದ ಗೀಗಿ ಪದಗಳನ್ನು ಕೇಳ್ತಾ ಇದ್ದೀರಿ. ಮುಂದಿನ ಗೀತೆ ಈಗ. Thank you. ಕವಿಯೋ ಸದ್ಗುರು ಯುವಕ ಶಿವಲಿಂಗನ ಕವಿಯೋ ಕವಿ